ಮಹಾರಾಷ್ಟ್ರದಲ್ಲಿ ಪೇಶ್ವೆ ಆಡಳಿತದಲ್ಲಿ ಮುಖ್ಯ ಹಬ್ಬವಾಗಿದ್ದ ಗಣೇಶೋತ್ಸವ ಸ್ವರಾಜ್ ಆಂದೋಲನದ ಸಂದರ್ಭದಲ್ಲಿ ಸಂಘಟಿತ ಸ್ವರೂಪ ಪಡೆಯಿತು. ಗಣೇಶನ ಬೃಹತ್ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಹತ್ತನೇ ದಿನ ಎಲ್ಲ ವಿಗ್ರಹಗಳನ್ನು ವಿಸರ್ಜನೆ ಮಾಡುವ ಪ್ರಕ್ರಿಯೆಯನ್ನು ಬಾಲಗಂಗಾಧರ ತಿಲಕರು ಆರಂಭಿಸಿದರು. ಆ ಕಾಲದಲ್ಲಿಯೂ ನೃತ್ಯ, ನಾಟಕಗಳು, ಕವಿತಾ ವಾಚನ, ಸಂಗೀತ ಗೋಷ್ಠಿಗಳು, ಚರ್ಚಾಗೋಷ್ಠಿಗಳು ಮುಂತಾದವುಗಳ ರೂಪದಲ್ಲಿ ಗಣೇಶೋತ್ಸವವು ಸಮುದಾಯದ ಪಾಲ್ಗೊಳ್ಳುವಿಕೆಗೆ ನೆರವಾಯಿತು. ಗಣೇಶ ಆದಿಪೂಜಿತ. ಯಾವುದೇ ಕಾರ್ಯವಾದರೂ ಮೊದಲು ವಿಘ್ನ ನಿವಾರಕ ವಿನಾಯಕನನ್ನು ಪೂಜಿಸಿದ ನಂತರವಷ್ಟೇ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಗಣಪತಿ ವಿದ್ಯೆಯ ಮತ್ತು ಜ್ಞಾನದ ಅಧಿಪತಿ, ಸಂಪತ್ತು ಮತ್ತು ಅದೃಷ್ಟದ ಅಧಿನಾಯಕ. ಗಣೇಶನ ಹಬ್ಬವನ್ನು ಗಣೇಶ ಚತುರ್ಥಿ ಇಲ್ಲವೇ ಚೌತಿ ಎಂದು ಕರೆಯುತ್ತಾರೆ. ಭಾದ್ರಪದ ಮಾಸದಲ್ಲಿ ಬರುವ ವಿನಾಯಕ ಚತುರ್ಥಿ ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿದೆ. ಗೌರಿ ಹಬ್ಬವು ಹೆಣ್ಣು ಮಕ್ಕಳಿಗೆ ಸಡಗರದ ಹಬ್ಬವಾದರೆ ಗಣಪತಿ ಹಬ್ಬವನ್ನು ಗಂಡು ಮಕ್ಕಳು ಸಂಭ್ರಮದಿಂದ ಆಚರಿಸುತ್ತಾರೆ. ತಾಯಿ ಮಗ ಒಟ್ಟಿಗೆ ಪೂಜಿಸಲ್ಪಡುವ ಗೌರಿ ಗಣೇಶ ಹಬ್ಬ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ. ಗೌರಿ ಹಬ್ಬದಲ್ಲಿ ಜಗದಂಬಿಕೆಯಾದ ಪಾರ್ವತೀ ದೇವಿಯನ್ನು ಸ್ವರ್ಣಗೌರಿ ರೂಪದಲ್ಲಿ ಪೂಜಿಸುತ್ತೇವೆ. ನಮ್ಮ ಪೂರ್ವಜರು ತವರು ಮನೆಗೆ ಮಗಳು ಬಂದಂತೆ ಜಗತ್ತಿನ ತಾಯಿಯಾದ ಗೌರಿ ದೇವಿ ನಮ್ಮ ಮನೆಗೆ ಮಗಳಾಗಿ ಬರುತ್ತಾಳೆಂದು ಭಾವಿಸಿ ಸ್ವರ್ಣಗೌರಿಯನ್ನು ಬಹಳ ಸಂಭ್ರಮದಿಂದ ಸ್ವಾಗತಿಸಿ ಹಬ್ಬವನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಹಬ್ಬದ ದಿನದಂದು ಮನೆಯನ್ನೆಲ್ಲ ತಳಿರು ತೋರಣಗಳಿಂದ ಶೃಂಗರಿಸಿ ಮನೆ ಮಂದಿಯೆಲ್ಲ ಹೊಸ ಬಟ್ಟೆಗಳನ್ನು ತೊಟ್ಟು, ಅದರಲ್ಲೂ ಹೆಣ್ಣು ಮಕ್ಕಳು ಹೊಸ ಗೌರಿ ಬಳೆಗಳನ್ನು ತೊಟ್ಟು ಸಂಭ್ರಮಿಸುತ್ತಾರೆ. ಇನ್ನು ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳನ್ನು ಗೌರಿ ಹಬ್ಬಕ್ಕಾಗಿ ತವರಿಗೆ ಕರೆತಂದು ಅವರಿಂದ ಸ್ವರ್ಣಗೌರಿಯ ಪೂಜೆಯನ್ನು ಮಾಡಿಸಿ ಮುತ್ತೈದೆಯರಿಗೆ ಬಾಗಿನವನ್ನು ಕೊಡಿಸುತ್ತಾರೆ. ತಾಯಿ ಗೌರಿಯನ್ನು ಪೂಜಿಸಿ ಸೌಭಾಗ್ಯ, ಸಿರಿ, ಸಂಪತ್ತು, ಆಯುಷ್ಯ, ಆರೋಗ್ಯವನ್ನು ಪ್ರಾರ್ಥಿಸಿ ಹಿರಿಯರಿಗೆ ಬಾಗಿನವನ್ನು ಕೊಟ್ಟು ಆಶೀರ್ವಾದವನ್ನು ಪಡೆಯುತ್ತಾರೆ. ಗೌರಿ ಹಬ್ಬದ ಮಾರನೆಯ ದಿನ ಬರುವ ಹಬ್ಬವೇ ವಿಘ್ನ ವಿನಾಶಕ ವಿನಾಯಕನ ಹಬ್ಬ. ಮಣ್ಣಿನ ಗಣಪತಿಯನ್ನು ಮನೆ ಮನೆಗಳಲ್ಲಿ ಸಾರ್ವಜನಿಕವಾಗಿ ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ. ಸೆಗಣಿಯ ಉಂಡೆಯ ಮೇಲೆ 5, 9 ಅಥವಾ 12 ಗರಿಕೆಯನ್ನು ನೆಟ್ಟು ಪಿಳ್ಳಾರ್ ಗಣಪ ಅಥವಾ ಪಿಳ್ಳೇರಾಯ ಎಂದು ಕರೆದು ಅದಕ್ಕೆ ಪೂಜಿಸುತ್ತಾರೆ. ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂತೀತನೇ ಸುಜನರ ಪೊರೆವನೇ. ಗಜವದನ ಬೇಡುವೆ ಗೌರಿ ತನಯ. ಮೋದದಿ ನಿನ್ನಯ ಪಾದವ ತೋರೋ ಸಾಧುವಂತೀತನೇ ಆದರದಿಂದಲೀ ತರಸಿಗನಾವ ಶ್ರೀ ಪುರಂದರ ವಿಠಲ ನಿರತನೆ ನೆಯುವಂತೆ ವರದಯ ಮಾಡೋ. ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂತೀತನೇ ಸುಜನರ ಪೊರೆವನೇ. ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ. ಚಿಕ್ಕಮಗಳೂರಿನ ಕರ್ನಾಟಕ ರಾಜ್ಯ ಯುವಜನ ಸೇವಾ ಇಲಾಖೆಯ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಮಂಜುಳಾ ಹುಲ್ಲಹಳ್ಳಿ ಅವರು ಗಣೇಶ ಚತುರ್ಥಿ ಕುರಿತಂತೆ ಕೆಲವು ಮಾತುಗಳನ್ನ ಹೇಳಿದ್ದಾರೆ, ಬನ್ನಿ ಕೇಳೋಣ. ಗಣೇಶ ಹೆಸರು ಕೇಳಿದರೆ ಸಾಕು, ಮನ ಹೃದಯಗಳಿಗೆ ತುಂಬಾ ಉತ್ಸಾಹ, ಉಲ್ಲಾಸ, ಸಂತೋಷ, ಗೌರವ ಮಿಶ್ರಿತ ಭಕ್ತಿ. ಗಣೇಶನ ಹಬ್ಬ ಎಂದರೆ ಭಕ್ತಿ ನೈವೇದ್ಯದ ಜೊತೆಗೆ ಭಾವ ಸಂತರ್ಪಣೆಯೂ ಹೌದು. ಎಷ್ಟೆಲ್ಲ ಸಡಗರ ಇತ್ತು ಆ ದಿನಗಳಲ್ಲಿ. ಗಣೇಶನ ಹಬ್ಬದ ದಿನ 101 ಗಣಪತಿಯನ್ನು ನೋಡಬೇಕೆಂಬ ಸಂಕಲ್ಪ ಮಾಡಿ ಅದಕ್ಕಾಗಿ ನಮ್ಮ ಹಳ್ಳಿಯ ಒಂದೊಂದು ಮನೆಯನ್ನೂ ಹುಡುಕಿಕೊಂಡು ಹೋಗುವಾಗ ಎಂತಹ ಸಂಭ್ರಮವಿರುತ್ತಿತ್ತು. ಗಣೇಶನನ್ನು ನೋಡಿ ಕೈ ಮುಗಿಯುವಷ್ಟೇ ಮುಖ್ಯವಾಗಿತ್ತು ನಮಗೆ ಕೈಗೆ ಬೀಳುತ್ತಿದ್ದ ಚೆರ್ಪನ್ನು ಈಸಿಕೊಳ್ಳುವುದು. ಆ ಚೆರ್ಪುಗಳ ವೈವಿಧ್ಯವಾದರೂ ಎಷ್ಟು. ನಮ್ಮ ಜನಪದರ ಗಣಪತಿ ಅಲ್ಪತೃಪ್ತ, ನಿರ್ವಿಘ್ನತೆಗೆ ಸಂಕೇತ ಹಿಡಿಗಾತ್ರದ ಸಗಣಿ ಉಂಡೆ. ಅದರ ನೆತ್ತಿಯ ಮೇಲೆ 4-6 ಗರಿಕೆ ಸಿಕ್ಕಿಸಿದರೆ ಸಾಕು, ನಮ್ಮ ಜನಪದರ ಪಿಲ್ಲಪ್ಪ, ಬೆನಕಪ್ಪ, ಸಿದ್ಧ ಅವರ ಎಲ್ಲ ಕಾರ್ಯಗಳಲ್ಲೂ ನಿರ್ವಿಘ್ನತೆಯನ್ನ ತಂದುಕೊಡುತ್ತಿದ್ದ. ಇಂತಹ ಗಣಪರನ್ನು ಮಾಡಿ ಆತನಿಗೆ ಶರಣು ಶರಣುವಯ್ಯ ಗಣನಾಯ್ಕ ಎಂದು ಹೇಳಿ ಎಳ್ಳುಂಡೆ, ಜೇನುತುಪ್ಪ, ಹೋಳಿಗೆ ತುಪ್ಪ, ಗೊನೆಮೇಗಳ ಬಾಳೆಹಣ್ಣು, ಪಲ್ಲಿಯಡಕೆ, ಚಿಗುರೆಲೆ, ಕೊನೆಮೇಗಳ ನಿಂಬೆಹಣ್ಣು, ಓಡುಗಾಯಿ, ಈಡುಗಾಯಿ ಸಮರ್ಪಿಸಿದರೆ ಸಾಕು. ಆದರೆ ನಮ್ಮ ಮನೆ ಮನೆಗಳಲ್ಲಿ ಗಣಪತಿ ಹಬ್ಬಕ್ಕೆ ನೈವೇದ್ಯ ಅರ್ಪಿಸಬೇಕೆಂದು ವಾರ ವಾರಗಳಿಂದ ಸಿದ್ಧತೆ ಮಾಡುವ ನಮ್ಮ ಅಮ್ಮಂದಿರ ಉತ್ಸಾಹ ಸಾಕು ಎನ್ನುತ್ತಿರಲಿಲ್ಲವಲ್ಲ. ಮೋದಕ, ಕಡುಬು, ಕರಿಗಡುಬು, ಕಾಯಿಗಡುಬು, ಉದ್ದಿನ ಕಡುಬು, ಸಕ್ಕರೆ ಪಾಯಸ, ಉಂಡೆ, ಕಜ್ಜಾಯ, ಚಕ್ಕುಲಿ, ಕೋಡುಬಳೆ, ನಿಪ್ಪಿಟ್ಟು, ವಿವಿಧ ಕಾಳುಗಳ ಉಸಲಿ ಮಾಡಿದಷ್ಟೂ ಮುಗಿಯುತ್ತಿರಲಿಲ್ಲ. ತಾವು ಕಲಿತ ಅಷ್ಟನ್ನೂ ಮಾಡಿ ಗಣೇಶನಿಗೆ ನೈವೇದ್ಯ ತೋರಿಸಿ ಮಕ್ಕಳಿಗೆ, ಮನೆಯವರಿಗೆ, ಅಕ್ಕಪಕ್ಕದವರಿಗೆ, ಊರಿನ ಆಪ್ತರಿಗೆ ಹಂಚಿದರೆ ಆಗ ಅವರಿಗೆ ತೃಪ್ತಿಯಾಗುತ್ತಿತ್ತು. ಇಷ್ಟೆಲ್ಲ ಪೂಜಿಸಿ ಮೆರೆಸಿದ ಗಣಪನನ್ನ ಹಾಗೆ ಕುರಿಸಲು ಸಾಧ್ಯವೇ? ಆತನಿಗಾಗಿ ಆಚರಿಸುತ್ತಿದ್ದ ವಿಶೇಷವಾದಂತಹ ಆರ್ಕೆಸ್ಟ್ರಾ ಅದು ನಮಗೆ ಸಂಗೀತದ ಮೊದಲ ಆಸ್ವಾದವನ್ನ ನೀಡಿದಂತಹ ಸಂದರ್ಭಗಳಾಗ್ತಾ ಇತ್ತು. ಆಗಿನ ಆರ್ಕೆಸ್ಟ್ರಾಗಳು ಅದೆಷ್ಟು ಮಧುರವಾಗಿರುತ್ತಿದ್ವು. ಈಗಲೂ ಕೂಡ ಅದನ್ನ ನೆನೆಸ್ಕೊಂಡ್ರೆ ಆ ಅನುಭವ ಕಿವಿಗೆ ಮುಟ್ಟುತ್ತದೇನೋ ಅನ್ನುವಷ್ಟು ಗಾಢವಾಗಿದೆ. ಅಂತಹ ನೈವೇದ್ಯ ಗಾನ ನೈವೇದ್ಯ ನೀಡಿದಂತಹ ಗಣಪತಿಯನ್ನ ದಿನ ವಾರ ತಿಥಿ ನೋಡಿ ಗೌರಿಯೊಂದಿಗೆ ನೀರಿನಲ್ಲಿ ಮುಳುಗಿಸುತ್ತಿದ್ದರಲ್ಲ, ಆಗಂತೂ ಒಂದು ರೀತಿಯ ಸಂತೋಷ, ಮತ್ತೊಂದು ರೀತಿ ಇದೇಕೆ ನಾವಿಷ್ಟೆಲ್ಲ ಪೂಜಿಸಿದ ಗಣಪನನ್ನ ನೀರಿಗೆ ಏಕೆ ಬಿಡುತ್ತಿದ್ದಾರೆ ಎನ್ನುವಂತಹ ಕಾತುರ ಕಳವಳ. ಆದರೆ ಗಣೇಶ ಬಂದ, ಕಾಯ್ಕಡುಬು ತಿಂದ, ಚಿಕ್ಕೆರೆಲ್ ಬಿದ್ದ, ದೊಡ್ಡಕೆರೆಲ್ ಎದ್ದ ಎಂದು ಕೂಗಾಡಿಕೊಂಡು ಹಾಡನ್ನ ಹೇಳುತ್ತಾ ಆ ಗಣೇಶ ಉತ್ಸವದಲ್ಲಿ ಭಾಗಿಯಾಗಿ ಇವತ್ತು ಈ ಚಿಕ್ಕ ಕೆರೆಯಲ್ಲಿ ಬಿದ್ದಂತಹ ಗಣಪತಿ ನಾಳೆ ಮತ್ತೆ ದೊಡ್ಡ ಕೆರೆಯಲ್ಲಿ ಎದ್ದೇ ಎದ್ದು ಬರುತ್ತಾನೆ ಎನ್ನುವಂತಹ ಹುಮ್ಮಸ್ಸಿನಿಂದ, ಹೊಸ ನಿರೀಕ್ಷೆಯಿಂದ ಮತ್ತೆ ಮತ್ತೆ ಮುಂದಿನ ಗಣಪತಿ ಹಬ್ಬಕ್ಕೆ ಸಿದ್ಧ ಆಗುತ್ತಿದ್ದೆವು. ಊರಿಗೊಂದು ಗಣೇಶನ ಗುಡಿ ಇರಲೇಬೇಕು ಎನ್ನುವ ಭಾವ ಬಾಂಧವ್ಯ ನಮ್ಮೆಲ್ಲರ ಹೃದಯದ ನೆನವರಿಕೆ. ಈ ಒಂದು ವಿಜೃಂಭಣೆಯ ಆಚರಣೆ ಇಂದಿನ ನಮ್ಮ ಹಳ್ಳಿ ಹಳ್ಳಿಯಲ್ಲಿ ಕೂಡ ಇವತ್ತು ಮನೆ ಮಾತಾಗಿದೆ. ಗಣೇಶನ ಬಗೆಗೆ ಅದೆಷ್ಟು ಕಥೆ ಉಪಕಥೆಗಳು ಜನಜನಿತವಾಗಿ ನಮ್ಮನ್ನು ಆವರಿಸಿಕೊಂಡಿವೆ. ಮಾನವ ದೇಹ, ಆನೆಯ ಮುಖ, ಡೊಳ್ಳು ಹೊಟ್ಟೆ, ಹೊಟ್ಟೆಗೆ ಬಿಗಿದು ಕಟ್ಟಿದ ಹಾವು, ಓರೆ ನೋಟ, ಚಿಕ್ಕ ಕಾಲುಗಳು, ನಾಲ್ಕು ಕೈ, ಮೂಷಿಕ ವಾಹನ, ಇದು ಈ ಮೂರ್ತಿಯ ಕಲ್ಪನೆ. ಇವನ ಬಗ್ಗೆ ಎಷ್ಟೆಲ್ಲ ಪುರಾಣದ ಜನಪದ ಕಥೆಗಳು ನಮ್ಮ ನಮ್ಮಲ್ಲಿ ಹಾಸುಹೊಕ್ಕಾಗಿವೆ. ಶಿವನಿಗೇ ಗೊತ್ತಿಲ್ಲದಂತೆ ಪಾರ್ವತಿ ರೂಪಿಸಿದ ಮಗು ಗಣೇಶ. ಹೀಗಾಗಿ ತನ್ನನ್ನು ಮನೆಯೊಳಗೆ ಬಾರದಂತೆ ತಡೆದ ಗಣೇಶನ ಶಿರ ಕತ್ತರಿಸಿದ ಶಿವ. ನಂತರ ನಿಜ ತಿಳಿದು ಪಾರ್ವತಿಗಾಗಿ ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಿದ್ದ ಆನೆಯ ತಲೆಯನ್ನು ಈ ಬಾಲಕನ ತಲೆಗೆ ಅಂಟಿಸಿ ಜೀವದಾನ ಮಾಡಿದನಂತೆ. ವೈಜ್ಞಾನಿಕವಾಗಿ ನೋಡಿದರೆ ಪ್ಲಾಸ್ಟಿಕ್ ಸರ್ಜರಿಯಿಂದ ಹೊಸ ತಲೆಯನ್ನು ಪಡೆದವರಲ್ಲೂ ನಮ್ಮ ಗಣೇಶನೇ ಪ್ರಥಮ. ತಂದೆ ತಾಯಿಯರಿಗೆ ಒಂದು ಪ್ರದಕ್ಷಿಣೆ ಹಾಕಿದರೆ ಸಾಕು, ಮೂರು ಲೋಕವನ್ನೇ ಸುತ್ತಿ ಬಂದಂತೆ ಎಂದು ಸಾಧಿಸಿ ತೋರಿಸಿದ, ತನ್ನ ರೂಪವನ್ನು ಅವಹೇಳನ ಮಾಡಿದ ಸುಂದರ ಚಂದ್ರನನ್ನು ಶಾಪದಿಂದ ಹಿಡಿತದಲ್ಲಿ ಇಟ್ಟುಕೊಂಡ ಅಪೂರ್ವತೆಯ ಗಣೇಶನನ್ನು ನಾವು ನೆನಪಿಸಿಕೊಳ್ಳುತ್ತಲೇ ಇರುತ್ತೇವೆ. ಗಣೇಶ ಲಿಪಿಕಾರನಾಗಿ ಬರೆದುಕೊಳ್ಳದಿದ್ದರೆ ವ್ಯಾಸ ಭಾರತ ಇಂದು ನಮಗೆ ಸಿಗುತ್ತಲೇ ಇರಲಿಲ್ಲವೇನೋ. ರಾವಣನನ್ನು ಏಮಾರಿಸಿ ಆತ್ಮಲಿಂಗವನ್ನು ಗೋಕರ್ಣದಲ್ಲಿ ನಿಲ್ಲಿಸಿದ ಮಹಿಮೆಯೂ ನಮ್ಮ ಗಣೇಶನದೇ. ಇಂತಹ ಹಲವಾರು ಕಥೆ ಉಪಕಥೆಗಳನ್ನು ನಮಗೆ ನಾವೇ ಹೇಳಿಕೊಳ್ಳುತ್ತಾ ಆಗಿನ ಆರ್ಕೆಸ್ಟ್ರಾಗಳ ಸುಮಧುರ ಸಂಗೀತವನ್ನು ಸವಿಯುತ್ತಾ ಗಣಪತಿ ಹಬ್ಬದ ಮಹಿಮೆಯನ್ನ ವರ್ಷ ಪೂರ್ತಿ ನಿಮಿತ್ತದಲ್ಲಿ ಇಟ್ಟುಕೊಳ್ಳುವ ಹಾಗೆ ಒಂದು ನಾಲ್ಕಾರು ದಿನಗಳ ಆ ಹಬ್ಬವನ್ನ ಹಬ್ಬವಾಗಿಯೇ ಅನುಭವಿಸುತ್ತಿದ್ದೆವು, ಆಚರಿಸುತ್ತಿದ್ದೆವು. ಹೀಗೆ ಮಣ್ಣಿನ ಮಗನೆಂದು ಪ್ರಸಿದ್ಧನಾಗಿರುವ ಗಣೇಶನಿಗೆ ಮತ್ತು ಕೃಷಿಗೆ ಅವಿನಾಭಾವ ಸಂಬಂಧ ಇರುವುದನ್ನು ಆಗ ನನ್ನ ಕಣ್ಣುಗಳು ಗುರುತಿಸಿದ್ದವು. ಕಬ್ಬು ಬಾಳಿಯ ದಿಂಡುಗಳಿಂದಲೂ ಗಣೇಶನನ್ನು ರೂಪಿಸಿ ವಿವಿಧ ಧಾನ್ಯಗಳ ಹೂಗಳಿಂದ ಶೃಂಗರಿಸುವುದನ್ನು ನಾನು ಗಮನಿಸಿದ್ದೆ. ಹೀಗಾಗಿ ಗಣೇಶನ ಆರಾಧನೆ ಕಾಲಾತೀತ, ದೇಶಾತೀತ ಎಂದು ಹೇಳಬಹುದು. ಇಂತಹ ಅನೇಕ ಕಾರಣಗಳಿಂದ ಮೊದಲ ಪೂಜೆ ಗಣೇಶನಿಗೆ, ನಮ್ಮ ಮನದ ಮೊದಲ ಭಕ್ತಿ ಗಣಪತಿಗೆ. ತುಂಡ ನಮ್ಮ ಚಿಂತೆ ತುಂಡರಿಸು, ಮೋಹ ನೀಗಿಸು, ಗಜವದನ ಕೊಡು ಗಮನ, ದಯ ಮಾಡೋ ವರದ ತೇರಿನಾಗೆ ಸೂಜಿ ಸುರಜಾಜಿ ಪೂರಾಶಿದಾರಿಗೆ. ಶುದ್ಧಿಯಾಗದೆ ನಿನ್ನ ಹೇಗೆ ನೋಡಲಿ, ಸಾಗಲಿ ಸೊಗಸಾಗಲಿ ನಾಳೆ, ಜಯ ನೀಡೋ ಬಾಳಿಗೆ ಗಜವದನ ಕೊಡು ಗಮನ, ದಯ ಮಾಡೋ ಮನದ ತೇರಿನಾಗೆ ಸೂಜಿ ಸ ರಜಾಜಿ ಪುರಾಶಿದಾರಿಗೆ ದೇಶದಲ್ಲಿ ಗಣಪತಿಯ ಪೂಜೆಯು ಅನಾದಿಕಾಲದಿಂದಲೂ ನಡೆದು ಬಂದಿದೆ. ಆನೆಗಳ ಹಿಂಡು ಹೊಲ ಗದ್ದೆಗಳಿಗೆ ನುಗ್ಗಿ ಬೆಳೆಯನ್ನು ಹಾಳು ಮಾಡುವುದನ್ನು ತಡೆಯುವ ಸಲುವಾಗಿ ರೈತಾಪಿ ಜನಗಳು ಆನೆಯ ಮುಖವುಳ್ಳ ದೇವನನ್ನು ಪೂಜಿಸಿದರೆ, ಗೋದಾಮುಗಳಲ್ಲಿ ಧಾನ್ಯಗಳನ್ನು ತಿಂದು ಹಾಳು ಮಾಡುವ ಇಲಿಗಳನ್ನೂ ಪೂಜಿಸಿ ಇಬ್ಬರನ್ನೂ ಸಮಾಧಾನಿಸುವುದು ಕೂಡ ಹಬ್ಬದ ಒಂದು ಕಾರಣವೆಂದು ನಮ್ಮ ರೈತಾಪಿ ವರ್ಗದವರು ಹೇಳುತ್ತಾರೆ. ಅದಲ್ಲದೆ ಹೊಲಗಳಲ್ಲಿ ನಿಲ್ಲಿಸುವ ಬೆರ್ಚಪ್ಪನಿಗೂ ಗಣಪತಿಯಂತೆ ಡೊಳ್ಳು ಹೊಟ್ಟೆಯನ್ನು ಮಾಡಿರುತ್ತಾರೆ. ಇದಲ್ಲದೆ ಗಣಪತಿಯನ್ನು ಬರ್ಮಾ, ಮಲೇಷಿಯಾ, ಇಂಡೋನೇಷಿಯಾ, ಚೀನಾ, ಸುಮಾತ್ರಾ, ಜಾವಾ, ಜಪಾನ್ ಮತ್ತಿತರ ದೇಶಗಳಲ್ಲಿಯೂ ಪೂಜಿಸುತ್ತಿದ್ದರು. ವಿಜ್ಞಾನಿಗಳ ಸೃಷ್ಟಿಯ ವಿಕಾಸಕ್ಕೂ ನಮ್ಮ ಪುರಾಣಗಳಲ್ಲಿ ಹೇಳುವ ದಶಾವತಾರ ಕಥೆಗಳಿಗೂ ಹೋಲಿಕೆಯುಂಟು. ಮೊದಲಿಗೆ ನೀರಿನಲ್ಲಿರುವ ಅವತಾರಗಳಾದರೆ ನಂತರ ಅರ್ಧ ಪ್ರಾಣಿ ಅರ್ಧ ಮನುಷ್ಯ, ಇದರಲ್ಲಿ ಗಣಪತಿಯೂ ಒಂದಾಗಿದೆ. ಪೂಜೆಯ ನಂತರ 10 ದಿನಗಳವರೆಗೆ ನಿತ್ಯ ಪೂಜೆಯನ್ನು ಮಾಡಿ 10ನೆಯ ದಿನ ವಿಸರ್ಜನೆ ಮಾಡುತ್ತಾರೆ. ಆದರೆ ಕಾಲಮಾನ ಬದಲಾದ ಹಾಗೆ ಆಚರಣೆಯೂ ಬದಲಾಗುತ್ತಿದೆ. ಗಣಪತಿ ಪ್ರತಿಷ್ಠಾಪಿಸಿದ ದಿನವೇ ಅದರ ವಿಸರ್ಜನೆ ಮಾಡುವ ಜನರೇ ಅಧಿಕ. ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ಕರಾವಳಿ ಪ್ರದೇಶ ತನ್ನದೇ ಆದ ಪರಂಪರೆ ಹೊಂದಿದೆ. ಡೊಳ್ಳು ಕುಣಿತ, ಹುಲಿವೇಷ, ಯಕ್ಷಗಾನ ಮುಂತಾದವು ಇಲ್ಲಿನ ಗಣೇಶೋತ್ಸವಕ್ಕೆ ಮೆರುಗು ತರುತ್ತದೆ. ಮೊದಲ ದಿನ ತಾಯಿ ಸ್ವರ್ಣಗೌರಿ ಭೂಲೋಕಕ್ಕೆ ಬಂದಿರುತ್ತಾಳೆ. ಮಾರನೇ ದಿನ ಗಣಪ ಭೂಲೋಕಕ್ಕೆ ಬಂದು ವಿವಿಧ ಭಕ್ಷ್ಯ ಭೋಜನಗಳನ್ನು ಭಕ್ಷಿಸಿ ತಾಯಿಯೊಂದಿಗೆ ಹಿಂದಿರುಗುತ್ತಾನೆ ಎಂಬ ಉಲ್ಲೇಖ ಕೂಡ ಇದೆ. ಗಣಪತಿಗೆ ಸಿದ್ಧಿವಿನಾಯಕ, ಗಣೇಶ, ಗಜಮುಖ, ಏಕದಂತ, ವಕ್ರತುಂಡ, ಲಂಬೋದರ, ಹೇರಂಬ, ಮೂಷಿಕ ವಾಹನ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ. ಈ ಒಂದೊಂದು ಹೆಸರು ಗಣಪತಿಯ ಒಂದೊಂದು ಗುಣಲಕ್ಷಣವನ್ನು ಸೂಚಿಸುತ್ತದೆ. ಕರ್ನಾಟಕವಷ್ಟೇ ಅಲ್ಲ, ಭಾರತದಲ್ಲೆಲ್ಲ ಊರ ಕೋಟೆಗಳಲ್ಲಿ ಗಣಪತಿಯ ಮೂರ್ತಿಯನ್ನು ಇಂದೂ ಕೂಡ ನಾವು ನೋಡಬಹುದು. ಎಲ್ಲಾ ದೇವಾಲಯಗಳಲ್ಲೂ ಶಿವನ ಪರಿವಾರ ವರ್ಗದಲ್ಲಿ ಗಣಪತಿಯ ಮೂರ್ತಿ ಇದ್ದೇ ಇರುತ್ತದೆ. ಗಣಪತಿ ಎಲ್ಲಾ ಜಾತಿ ಪಂಥಗಳು ಸಮಾನವಾಗಿ ಪೂಜಿಸುವ ದೇವತೆಯಾಗಿ ಈಗಲೂ ಮಹಿಮೆ ಪಡೆದಿದ್ದಾನೆ. ಗಣೇಶನ ವಾಹನವಾದ ಇಲಿಯನ್ನು ಪ್ರತಿಭೆಯ ಸಂಕೇತವೆಂದು ತಿಳಿಯಲಾಗಿದೆ. ಒಂದು ವಿವರಣೆಯ ಪ್ರಕಾರ ಗಣೇಶನ ದೈವಿಕ ವಾಹನ ಇಲಿ ಅಥವಾ ಮೂಷಿಕ ವಿವೇಕ, ಪ್ರತಿಭೆ ಹಾಗೂ ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ. ಶಿವಪುರಾಣದ ಪ್ರಕಾರ ಶಿವನೇ ಪಾರ್ವತಿಯ ಸ್ನಾನಗೃಹದ ಬಾಗಿಲಲ್ಲಿ ಕಾವಲಿದ್ದ ಗಣೇಶನ ತಲೆಯನ್ನು ಕಡಿದು ಅದಕ್ಕೆ ಬದಲಾಗಿ ಆನೆಯ ತಲೆಯನ್ನು ಜೋಡಿಸಿದನೆನ್ನಲಾಗಿದೆ. ಗಣಪತಿಗೆ ಮದುವೆಯೇ ಇಲ್ಲವೆನ್ನುವ ಕೆಲವು ಪುರಾಣಗಳಿದ್ದರೆ ಅವನಿಗೆ ಸಿದ್ಧಿ ಬುದ್ಧಿ ಎಂಬ ಇಬ್ಬರು ಹೆಂಡಿರನ್ನು ಹೇಳುವ ಪುರಾಣಗಳುಂಟು. ಸಿದ್ಧಿಯಲ್ಲಿ ಹುಟ್ಟಿದ ಕ್ಷೇಮ ಮತ್ತು ಬುದ್ಧಿಯಲ್ಲಿ ಹುಟ್ಟಿದ ಲಾಭ ಎಂಬ ಮಕ್ಕಳನ್ನು ಹೇಳುವ ಪುರಾಣಗಳೂ ಉಂಟು. ಗಣಪತಿ ಹಬ್ಬದ ಸಂದರ್ಭದಲ್ಲಿ ಹಲವಾರು ಅಡುಗೆಗಳನ್ನು ಮತ್ತು ಖಾದ್ಯಗಳನ್ನು ಮಾಡಲಾಗುತ್ತದೆ. ಆದರೂ ಗಣಪತಿಯ ಪ್ರಿಯ ಪದಾರ್ಥವಾದ ಮೋದಕಕ್ಕೆ ಈ ಹಬ್ಬದಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತದೆ. ಇದು ಗಣಪತಿಯ ನೆಚ್ಚಿನ ತಿಂಡಿ, ಆದ್ದರಿಂದ ಇದನ್ನು ತಪ್ಪದೇ ಮಾಡಲಾಗುತ್ತದೆ. ಜೊತೆಗೆ ಕರ್ಜಿಕಾಯಿ, ಲಾಡು, ಬರ್ಫಿ, ಕಡಲೆಕಾಳು ಉಸ್ಲಿ, ಎಳ್ಳುಂಡೆ, ಇನ್ನು ಅನೇಕ ಭಕ್ಷ್ಯ ಭೋಜನಗಳನ್ನು ಮಾಡಿ ದೇವರಿಗೆ ಅರ್ಪಿಸುತ್ತಾರೆ. ಗುರುವಾಗಿ ಕೊರೆ ನೀನು ಎಂದೆಂದು ಕರು ಸಾರ್ವಜನಿಕವಾಗಿ ಕೂರಿಸುವ ಗಣಪತಿ ಮೂರ್ತಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ಕೆರೆ, ಬಾವಿ ಅಥವಾ ಹೊಳೆಯಲ್ಲಿ ವಿಸರ್ಜನೆ ಮಾಡುತ್ತಾರೆ. ಮನೆಗಳಲ್ಲಿ ಕೂಡ ಗಣಪತಿಗೆ ಮೊಸರನ್ನದ ಬುತ್ತಿಯನ್ನು ಕಟ್ಟಿ ನೀರಿನಲ್ಲಿ ವಿಸರ್ಜಿಸುತ್ತಾರೆ. ಒಟ್ಟಾರೆ ಸಂಭ್ರಮ ಸಡಗರದಿಂದ ಆಚರಿಸುವ ಗಣಪತಿ ಹಬ್ಬಕ್ಕೆ ಈ ಬಾರಿ ಕೊರೋನಾ ಮಹಾಮಾರಿ ಅಡ್ಡಗಾಲು ಹಾಕಿದೆ. ಸಾರ್ವಜನಿಕವಾಗಿ ಗಣಪತಿಯನ್ನು ಕೂರಿಸಿ ಪೂಜಿಸುವುದು ಕಷ್ಟಸಾಧ್ಯ. ಮನೆಗಳಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವುದಕ್ಕಷ್ಟೇ ಈ ಬಾರಿಯ ಹಬ್ಬ ಸೀಮಿತವಾಗಿದೆ. ಪರಿಸರ ಕಾಪಾಡಲು ಮಣ್ಣಿನಿಂದ ಮಾಡಿದ ಪರಿಸರ ಸ್ನೇಹಿ ಗಣಪನನ್ನು ಪೂಜಿಸೋಣ. ಇದರಿಂದ ಜಲಮಾಲಿನ್ಯವನ್ನು ತಡೆಗಟ್ಟಬಹುದಾಗಿದೆ. ಗಣಪತಿಯ ಮೂರ್ತಿಯನ್ನು ತಯಾರಿಸಲು ಬಳಸುವ ಪಿಒಪಿ ಹಾಗೂ ಕೃತಕ ಬಣ್ಣ ನೀರನ್ನು ಕಲುಷಿತಗೊಳಿಸುತ್ತದೆ. ಅರಿಶಿಣದಿಂದ ಗಣಪತಿ ಗೌರಮ್ಮನನ್ನು ತಯಾರಿಸಿ ಪೂಜಿಸಿದರೆ ಬಹಳ ಶ್ರೇಷ್ಠ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅರಿಶಿಣದಿಂದ ಪರಿಸರಕ್ಕೆ ಯಾವ ಮಾರಕವೂ ಆಗುವುದಿಲ್ಲ. ಅರಿಶಿಣದಲ್ಲಿ ಅನೇಕ ಔಷಧೀಯ ಗುಣಗಳು, ರೋಗ ನಿರೋಧಕ ಶಕ್ತಿಯೂ ಇದೆ. ಆದ್ದರಿಂದ ಈ ಬಾರಿ ಎಲ್ಲರೂ ಮಣ್ಣಿನ ಗಣಪ ಅಥವಾ ಅರಿಶಿಣ ಗಣಪತಿಯನ್ನು ಪೂಜಿಸೋಣ. ಮಣ್ಣಿನ ಗಣಪ ಅಥವಾ ಅರಿಶಿಣ ಗಣಪತಿಯನ್ನು ನಾವು ನೀರಿನಲ್ಲಿ ವಿಸರ್ಜಿಸಿದಾಗ ನೀರು ಕಲುಷಿತಗೊಳ್ಳೋದಿಲ್ಲ. ಅರಿಶಿಣದಲ್ಲಿರುವಂತಹ ಔಷಧೀಯ ಗುಣಗಳು ನೀರಿಗೆ ಸೇರುತ್ತೆ. ಮಣ್ಣಿನ ಗಣಪ ಕೂಡ ನೀರಿನಲ್ಲಿ ವಿಸರ್ಜನೆಗೊಂಡಾಗ ಕರಗಿ ಆ ಜೇಡಿಮಣ್ಣು ಮತ್ತೆ ನೀರಿಗೆ ಸೇರುತ್ತದೆ. ಇದರಿಂದ ಯಾವುದೇ ರೀತಿಯ ಜಲಮಾಲಿನ್ಯ ಆಗೋದಿಲ್ಲ. ಕೊರೋನಾದಿಂದ ನಮ್ಮ ರೈತಾಪಿ ವರ್ಗಕ್ಕೂ ಕೂಡ ಬಹಳ ಸಮಸ್ಯೆ ಆಗಿದೆ. ಸಾಮಾಜಿಕ ಅಂತರ ಕಾಯ್ದುಕೊಂಡು ಬೇಸಾಯ ಮಾಡಬೇಕು. ಮಾರುಕಟ್ಟೆ ಸಮಸ್ಯೆ ಜಾಸ್ತಿಯಾಗಿದೆ. ಇನ್ನೊಂದೆಡೆ ಪ್ರವಾಹ, ಬೆಳೆಗಳ ನಷ್ಟ. ಆದ್ದರಿಂದ ನಮ್ಮ ವಿನಾಯಕನನ್ನು ಈ ಎಲ್ಲಾ ತೊಂದರೆಗಳಿಂದ ನಮ್ಮನ್ನು ಕಾಪಾಡು ಎಂದು ಬೇಡೋಣ. ವಿದ್ಯಾ, ಬುದ್ಧಿ, ಆಯುಷ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡು. ಮಳೆ ಬೆಳೆ ಸಮೃದ್ಧವಾಗಿ ಆಗಲಿ. ಎಲ್ಲರ ಮನೆ ಮನಗಳಲ್ಲೂ ನೆಮ್ಮದಿ ಶಾಂತಿ ನೆಲೆಸಲಿ ಎಂದು ವಿಘ್ನ ವಿನಾಯಕನನ್ನು ಪ್ರಾರ್ಥಿಸೋಣ. ಕರುಣದಿಂದಲೇ ಕಾಯೋ ಗಣನಾಯಕ, ಗಣೇಶ ಹಬ್ಬದ ಪ್ರಯುಕ್ತ ವಿಶೇಷ ರೂಪಕ ಕೇಳಿದಿರಿ. ರಚನೆ ಹಾಗೂ ಪ್ರಸ್ತುತಿ ಆರ್ ಲೋಕೇಶ್ವರಿ, ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಖಾಯಿಲೆ ಸೋಂಕಿಗೆ ರಹದಾರಿ ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಒಂದು ಜನಪದ ಗೀತೆ. ಗಜಮುಖನೇ ಶ್ರೀ ಗಣನಾಯಕ, ಶ್ರುತಿಸುವೆನು ನೀಡೆನೆಗೆ ಮತಿಗಳ, ಅತಿಗಣೆ ನಾನು ದ್ರಾದಿ ವಂದಿಪೆ ಶರಣ. ಕೈಯಲ್ಲಿ ಪೂಜಿ ಬೆನೆ ಶರಣ, ಶರಣ ಶರಣ ಆ ಶರಣ ವಾಯುಪನು ಕರ್ಣ ದ್ರೋಣ ಮೊದಲಾದಂತ ಕನ್ನದೊಳಗದೆಂಟು ಚೋಣಿ ಮಾರ್ಬಲಗಳ ಸ್ವಾಮಿ ನಿಮಗೆ ಕಳಸದೊಳ ಪಾರ್ಥಿಗಳ ರಥದ ಮ್ಯಾಲಂಬಿಗಳ ಕುಳಿಸಿ ಗೆಲಿಸುವರು ಶ್ರೀಗಣ ನಾಯಕ ಶರಣೋ ಶರಣ ಸ್ವಾಮಿ ಹತ್ತು ಹನ್ನೆರಡು ವರುಷ ಬುದ್ಧದೊಳಗಿದ್ದಂತ ದೇಶಗಳ ಬಲ್ಲಂತ ಕಪನಿ ವರ್ಣದ ಗೋವು ಕರೆದು ನೀಡಿದರಂತೆ ವಿನಯದಿಂದಲೇ ತಪಗೈದು ವಿಪರೀತದಿಂದಲೇ ಜಪ ತಪಗಳ ಮಾಡುವ ಮುನಿ ಜೈತ ಜಂಗುಮ ದೇವ ಇಂತಹ ಕೃಪಿಯ ರಾಮನದೊಳಗಿರುವ ಲಿಂಗ ಸಂತೋಷ ಹರನ ಕುಮಾರನೆ ಆರಿಭೂತನೆ ಹರನ ಕುಮಾರನೆ ಸುರಮುನಿ ಪೂಜಿ ಸುರಮುನಿ ಪೂಜಿ ಸುಂದರ ಗಣನಾಯಕ ಶರಣು ಶರಣು ನಿಮಗೆ ನಾಯಕ ಯಾರ್ಯಾರ ನೆನೆದೇನು ಎಳ್ಳು ಜೀರಿಗೆಯ ಬೆಳೆಯೊಡೆಯ